8-10 ವರ್ಷದ ಹಿಂದೆ ಬೀಜೋತ್ಪಾದನೆಗೆ ತೊಡಕೊಂಡಿದ್ದೀರಿ, ಯಾವ್ಯಾವ ತರಕಾರಿ ಅಥವಾ ಹಣ್ಣು ಬೀಜಗಳನ್ನು ಶುರು ಮಾಡಿದ್ರಿ, ಯಾವ್ಯಾವ್ದು? ಕಲ್ಲಂಗಡಿನ ಸ್ಟಾರ್ಟ್ ಮಾಡಿದ್ ಸರ್ ಮೊದಲಾಗಿ. ಮೊದಲಿಂದಲೂ ಕಲ್ಲಂಗಡಿ? 10 ವರ್ಷದ ಹಿಂದೆ ಬೀಜೋತ್ಪಾದನೆ ಇಲ್ಲದಂತ ಸಂದರ್ಭದಲ್ಲಿ ನಿಮ್ಮ ಕೃಷಿ ಹೇಗಿತ್ತು, ನಿಮ್ಗೇನು ಅನಿಸ್ತಾ ಇತ್ತು? ಅವಾಗ ಏನು ಸರ್, ಅದು ಮೆಕ್ಕೆಜೋಳ ಶೇಂಗಾ ಕಡಲೆ ಈ ಥರ ಆಗ್ತಾ ಇದೆ ಸರ್. ಆಗ ಆ ಕೃಷಿಗೂ ಈ ಕೃಷಿಗೂ ನಿಮ್ಗೆ ಏನು ವ್ಯತ್ಯಾಸ ಏನು ಅನಿಸ್ತಾ ಇತ್ತು ಸರ್? ಅದು ಅವಾಗ ರೇಟು ಕಡಿಮೆ ಇರೋದ್ರಿಂದ ಕೆಲಸ ಜಾಸ್ತಿ ಆಗ್ತಾ ಅನ್ನೋಕ್ಕೋಸ್ಕರ ಈಗ ಈ ಥರ ಸೀಡ್ಸ್ ವರ್ಕ್ ಮಾಡ್ತಾ ಇದ್ವಿ ಸರ್. ಅಂದರೆ ನಿಮಗೆ ಬೀಜೋತ್ಪಾದನೆ ಲಾಭದಾಯಕ ಅಂತ ನಿಮ್ಗೆ ಅನಿಸಿತು? ಹಾಂ, ಲಾಭದಾಯಕ ಅನಿಸ್ತದೆ ಸರ್. ಹಾಂ ಸರ್, ನೀವು ಶುರು ಮಾಡಿದಾಗ ಯಾವ್ಯಾವ ಬೆಳೆಗಳಲ್ಲಿ ಹೆಚ್ಚು ಲಾಭ ಇದೆ, ನಾನು ಹೆಚ್ಚು ಯಾವುದರಲ್ಲಿ ಗಮನ ಹರಿಸ್ಬೇಕು ಅಂತ ನಿಮ್ಗೇನು ಅನಿಸ್ತು? ಹೆಚ್ಚು ಅಂದರೆ ಸರ್ ಚಿಲ್ಲಿ ಒಳಗಿದೆ ಸರ್. ಕಲ್ಲಂಗಡಿಯಲ್ಲಿ ಕಡಿಮೆ ಸ್ವಲ್ಪ ಸರ್, ಬಂಡವಾಳನ ಕಡಿಮೆ ಸರ್, ಲಾಭನೂ ಕಡಿಮೆ. ಈಗ ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತೀರಿ, ಮೆಣಸಿನಕಾಯಿದು ಮಾಡ್ತಾ ಇದ್ದೀರಿ, ಮತ್ತೆ ಕುಂಬಳ ಮಾಡ್ತಾ ಇದ್ದೀರಿ? ಕುಂಬಳ ಮಾಡ್ತಾ ಇದ್ದೀವಿ ಸರ್, ಟೊಮಾಟೊ ಮಾಡ್ತಾ ಇದ್ದೀವಿ ಸರ್. ಬೀಜೋತ್ಪಾದನೆ ಮಾಡುವ ಉದ್ದೇಶ ಏನು, ಭೂಮಿ ಏನೇನು ಕಾರಣ ನಿಮಗೆ? ಒಂದು ಲಾಭ, ಒಂದು ಲಾಭ ಸರ್. ಎರಡನೇದು ನೀರಾವರಿ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು? ಹಾ, ನೀರಾವರಿ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ಸರ್, ಯಾಕಂದ್ರೆ ಸರ್ ಡ್ರಿಪ್ ಅಲ್ಲಿ ಹನಿ ನೀರಾವರಿ ಮಾಡ್ತಾ ಇದ್ದಾರೆ, ಹಂಗಾಗಿ ನೀರು ಉಳಿತಾಯ ಆಗ್ತದೆ ಸರ್ ಅಲ್ಲಿ. ಮತ್ತೆ ಮತ್ತೆ ಏನು ಸರ್? ಈಗ ಬೀಜೋತ್ಪಾದನೆಗೆ ನೀವು ತೊಡ್ಕೊಳ್ಬೇಕಂದ್ರೆ ಯಾರಾದ ಒಂದು ಕಂಪ್ನಿಯವರು ನಿಮ್ ಜೊತೆಗೆ ಒಪ್ಪಂದ ಆಗ್ಬೇಕು, ಕಂಪ್ನಿ ಕಡೆಯಿಂದ ಬಂದು ಸೀಟ್ ಕೊಟ್ಟು ಹೋಗ್ತಾರೆ ಸರ್. ಹೌದಾ, ಏನೇನು ಒಪ್ಪಂದಗಳಾಗಿರ್ತದೆ ಸರ್? ಕೆಜಿಗೆ ಇಂತಿಷ್ಟು ಅಂತೇಳಿ ಸರ್ ನಿಗದಿತ ಬೆಲೆ ಇರ್ತದೆ ಸರ್, ಅಷ್ಟಕ್ಕೆ ಮಾರಾಟ ಆಗ್ತದೆ, ಅದೇ ಬೆಲೆಗೆ ಖರೀದಿ ಮಾಡ್ತಾರೆ, ಅದೇ ಬೆಲೆಗೆ ಖರೀದಿ ಮಾಡ್ತಾರೆ ಸರ್. ಒಂದು ವೇಳೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬೆಲೆ ಇದ್ರೆ? ಇಲ್ಲ ಸರ್, ಅವರಿಗೆಲ್ಲ ಮಾರ್ಕೆಟಿಂಗ್ ಅವ್ರಿಗೆ ಬಿಟ್ಟಿದ್ದು ಸರ್, ನಮ್ಗೆ ಇಷ್ಟ ಅಂತೇಳಿ ಹೇಳ್ತಾರೆ ಸರ್. 4 ತಿಂಗಳಿಗೆ 5 ತಿಂಗಳಿಗೆ ಚೆಕ್ ಕೊಡ್ತಾರೆ ಸರ್, ಆಮೇಲೆ ಆಮೇಲೆ ಕೊಡ್ತಾರೆ. ಹಾಂ ಸರ್, ಅದು ಪ್ಯೂರಿಟಿ ಜರ್ಮಿಷನ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಕೊಡ್ತಾರೆ ಸರ್. ಹೌದಾ? ಹಾಂ ಸರ್. ಅಂದರೆ ನೀವು ಬೀಜೋತ್ಪಾದನೆ ಆಗಿ ಪಾಕೆಟ್ ಮಾಡಿ ಮಾರಾಟ ಮಾಡಿದ ಕೂಡಲೇ ಬರಲ್ಲ? ಇಲ್ಲ ಸರ್, ಅವ್ರು ಪಾಕೆಟ್ ಮಾಡಿ ಮಾರ್ಕೊಳ್ಳೋ ಸರ್, ನಾವು ಏನಿದ್ರು ಎಲ್ಲ ಕೊಟ್ಬಿಡೋ ಸರ್. ಕೊಟ್ಟು ಬಿಡ್ತೀರಿ? ಹಾಂ ಸರ್. ಅವನ್ನ ಅವರು ಪರೀಕ್ಷೆಗೆ ಒಳಪಡಿಸ್ತಾರೆ? ಹೌದು ಸರ್. ನಿಮಗೆ ಆ ಪರೀಕ್ಷೆಗೆ ಒಳಪಡಿಸಿದಾಗೆ ಅವರಿಂದ ನಿಮಗೇನಾದರೂ ಸಮಸ್ಯೆಗಳಾಗ್ತಾ ಇರ್ತದೆ, ಅಂದರೆ ಇಳುವರಿ ನಾವು ನಿರೀಕ್ಷೆ ಮಾಡಿದಾಗೆ ಬರ್ಬೋದು ಬರದೇ ಇರ್ಬೋದು, ಈ ಥರ ಸಮಸ್ಯೆಗಳಾಗ್ತವೆ ಹೇಗೆ? ಆಗ್ತವೆ ಸರ್, ಆಗ್ತವೆ ಸರ್, ಸಮಸ್ಯೆಗಳಾಗ್ತವೆ ಸರ್. ಈಗ ನೋಡಿ, ಬೀಜೋತ್ಪಾದನೆ ಲಾಭದಾಯಕ ಕೃಷಿ ಅಂತ ಹೇಳ್ತಾ ಇದ್ದಾರೆ. ಈಗ ಕಲ್ಲಂಗಡಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಮತ್ತು ಕುಂಬಳ ಆಗಿರ್ಬೋದು, ಈಗ ನೀವು ಇದು ಲಾಭದಾಯಕ ಕೃಷಿ ಅಂತೇಳಿ ತೊಡಗಿಕೊಳ್ಳುವಾಗ ನಿಮ್ಮ ಭೂಮಿ ಒಳಗಡೆಗೆ ಏನೇನು ಸಿದ್ಧತೆ ಮಾಡ್ಕೊಳ್ತೀರಿ ಆರಂಭದಲ್ಲಿ? ಆರಂಭದಲ್ಲಿ ಈಗ ನೀವು ಬೀಜೋತ್ಪಾದನೆ ಮಾಡಬೇಕು ನಾವು ಅಂತಂದ್ರೆ ಏನೇನು ಮಾಡ್ತೀರಿ? ಒಳಗಡೆ ಬೆಡ್ ಹೊಡೆದು ಸರ್, ಗೊಬ್ಬರ ಹಾಕೊಂಡು ಸರ್, ಡ್ರಿಪ್ ಮೇಲ್ ಬೆಳೆ ಬಿಟ್ಕೊಂಡು ಆಮೇಲೆ ಮಲ್ಚಿಂಗ್ ಸೀಟ್ ಹಾಕೊಂಡು ಸೀಡ್ ಸೋಯಿಂಗ್ ಮಾಡ್ತೀವಿ. ಈಗ ಅದಕ್ಕೆ ಬೇಕಾಗುವಂತ ಗೊಬ್ಬರಗಳು? ಇದು DAP ಸರ್, 10-26 ಸರ್, ಮಿಕ್ಸರ್ 17 ಸರ್, ಈ ತರ ಗೊಬ್ಬರ ಹಾಕೊಂಡು ಸರ್, ಜಿಂಕ್. ಸಾವಯವ ಗೊಬ್ಬರಗಳ ಬಳಕೆ ಉಂಟಾ ಇದರಲ್ಲಿ? ಇಲ್ಲ ಸರ್, ಕಡಿಮೆ ಸರ್. ಕಡಿಮೆ? ಕಡಿಮೆ ಸರ್. ಈಗ ನಿರಂತರವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರೋದ್ರಿಂದ ನಿಮ್ಮ ಭೂಮಿಯ ಮೇಲೆ ಏನಾದರೂ ಪರಿಣಾಮಗಳಾಗ್ತದ? ಈಗೇನು ಆ ಥರ ಅನಿಸಿಲ್ಲ ಸರ್, ಇನ್ನು ಮುಂದೆ ಏನಾಗ್ತದೆ ಅಂತ. ಅಲ್ಲ, ನಿಮಗೆ ಆ ಥರದೊಂದು ಆತಂಕ ಇದೆಯಾ? ಈ ಹಿಂದೆ ಬೀಜೋತ್ಪಾದನೆ ಮಾಡಿರೋರು ಭೂಮಿ ಇಳುವರಿ ಅದರ ಸತ್ವ ಕಡಿಮೆ ಆಯಿತು ಅನ್ನುವಂಥ ಮಾತುಗಳು ಏನಾದರೂ ಕೇಳಿಬರ್ತವೆ? ಹೇಗೆ ಕೇಳಿಬರ್ತವೆ ಸರ್. ಅದಾಗ್ಯೂ ಸಹಿತ ನೀವು ಬೀಜೋತ್ಪಾದನೆಯಲ್ಲಿ ತೊಡ್ಕೊಳ್ತಾ ಇದ್ದೀರಿ, ಲಾಭ ಹೆಚ್ಚು ಇದೆ ಅನ್ನೋ ಕಾರಣಕ್ಕಾಗಿ. ಈಗ ಸಾಮಾನ್ಯವಾಗಿ ಕಲ್ಲಂಗಡಿ ಬೀಜೋತ್ಪಾದನೆ ಮಾಡಬೇಕಂತ ಇಟ್ಕೊಳ್ಳಿ, ಈಗ ಒಂದು ಕಂಪ್ನಿಯವರು ನಿಮಗೆ ಬೀಜಗಳನ್ನು ತಂದುಕೊಡ್ತಾರೆ, ಬೆಳಿತೀರಿ, ಏನೇನು ಕೆಲಸಗಳಿರ್ತದೆ ಅಂತ? ಕೆಲಸಗಳ ಸರ್, ಬೀಜ ಶೋಯಿಂಗ್ ಮಾಡಿದ ತಕ್ಷಣ ಸರ್, ಅದು ಹುಟ್ಟಿನ ಮೇಲೆ ಪಿಂಚಿಂಗ್ ಮಾಡೋದಂತ ಹೇಳ್ತದೆ ಸರ್, ಮೇನ್ ಶೂಟ್ ಕಟ್ ಮಾಡ್ತಾರೆ ಸರ್, ಆಮೇಲೆ ಹರಿ ಬರ್ತವೆ ಸರ್, ಅಷ್ಟು 2 ಹರಿ ಬಿಡಿಸ್ತಾರೆ ಸರ್ ಅವನು, ಅದಾದ್ಮೇಲೆ ಮತ್ತೆ ಸೈಡ್ ಚಿಗುರು ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪಾಲಿನೇಷನ್ ಬರ್ತದೆ ಸರ್, ಕ್ರಾಸಿಂಗ್ ಬರ್ತದೆ ಸರ್. ಪಾಲಿಶಿಂಗ್? ಪಾಲಿನೇಷನ್ ಸರ್, ಇದು ಸರ್ ಸಂತಾನೋತ್ಪತ್ತಿಗೆ ಕ್ರಿಯೆ ಮಾಡ್ಬೇಕು ಸರ್, ಗಂಡನ್ ತಗೊಂಡ್ಬಂದು ಹೆಣ್ಣಿಗೆ ಹೂವು ಮುಟ್ಟಿಸ್ಬೇಕು ಸರ್, ಪರಾಗಸ್ಪರ್ಶ ಕ್ರಿಯೆ, ಪರಾಗಸ್ಪರ್ಶ ಕ್ರಿಯೆ ಅದು ಕೃತಕವಾಗಿ ಮಾಡಬೇಕು. ಹೌದು ಸರ್. ಅದನ್ನು ಮಾಡುವಂಥವ್ರು ಯಾರು? ಲೇಬರ್ಗಳನ್ನ ಕರ್ಕೊಂಬಂದಿರ್ತೀವಿ ಸರ್, ಅವರಿಗೆಲ್ಲ ಅದಕ್ಕೆ ತರಬೇತಿ ಆಗಿರ್ತದೆ. ಹೌದು ಸರ್. ಹೇಗೆ ಮಾಡಬೇಕು ಅಂತ ಹೇಳಿ? ಹೇಗೆ ಮಾಡ್ಬೇಕು? ಸೊ ಹಾಗಾಗಿ ಬೀಜೋತ್ಪಾದನೆ ಚಟುವಟಿಕೆ ನಿರಂತರವಾಗಿ ನಿಮ್ಮಲ್ಲಿ ನಡೀತಾ ಇರೋದ್ರಿಂದ ಜನರಿಗೆ ಕೂಲಿ ಕೆಲಸ ಸಿಗುತ್ತೆ? ಹಾಂ, ಸಿಗುತ್ತೆ ಸರ್. ಹೆಚ್ಚು ಸಿಗ್ತದೆ? ಆಯ್ತು. ಅವ್ರಿಗೆಲ್ಲ ಎಷ್ಟು ಕೂಲಿ ಕೊಡ್ತೀರಾ ನೀವು? ಅವು ಬೆಳಗ್ಗೆ ಫೋಟೋ ಕೊಡಕ್ಕೆ ಬಂದು ಹೋಯ್ತು ಅಂದ್ರೆ ಸರ್, 6 ಗಂಟೆಯಿಂದ ಬಂದು 8:30-9 ಹೋಗ್ಬಿಡ್ತಾರೆ ಸರ್, 50-60 ರೂಪಾಯಿ ಕೊಡ್ತಾರೆ ಸರ್ ಅವ್ರಿಗೆ ಬೆಳಗ್ಗೆ. ಹಾಂ ಸರ್. ಒಬ್ಬರಿಗೆ? ಹಾಂ ಸರ್, 1:30-2 ಗಂಟೆ ಇರ್ತಾರೆ ಸರ್. ಇದು ಎಷ್ಟು ದಿನ ನಡೀತಾ ಇರ್ತದೆ ನಿಮ್ಮ ಈ ಇದು? ಕೆಲಸ ಕಲ್ಲಂಗಡಿಯ ಬೆಳೆ ಅಂದ್ರೆ ಸರ್ 6-8 ದಿನ, 8 ದಿನದವರೆಗೂ ಇದು ನಿರಂತರವಾಗಿ ಬೆಳಗಿನ ಜಾವ ಕೆಲಸ ಮಾಡ್ತಾ ಇರ್ತಾರೆ. ಇದಾದ ನಂತರ ಏನೇನು ಪ್ರೊಸೆಸ್? ಮತ್ತೆ ಇದಾದ ನಂತರ ಸರ್, ಮತ್ತೆ ಮಗ್ಗ ಸುಲಿಯೋದು ಸರ್, ಟೋಪನ್ ಹಾಕಲ್ಲ ಸರ್, ಕ್ಯಾಪ್ ಹಾಕೊಳ್ಳಲ್ಲ ಸರ್. ಆಮೇಲೆ ಪಾಕೆಟ್ ಬರ್ತದೆ, ಪಾಕೆಟ್ ಹಾಕಲ್ಲ ಸರ್. ಅದಕ್ಕೆ ಹಾಕೋದು. ಅದಕ್ಕೆ ಹಾಕೋದು ಸರ್. ಅದನ್ನೆಲ್ಲ ಯಾಕೆ ಹಾಕ್ತಾರೆ? ಅದು ಜೇನುಹುಳ ಬಂದು ಕುತ್ಕೊಂಡು ಮತ್ತೆ ಬೇರೆ ಅಕ್ಕಪಕ್ಕ ಏನಾರು ಇರ್ತಾನೆ ಸರ್, ಬಂದು ಅದಕ್ಕೆ ಜೇನುಹುಳ ಬಂದು ಕುತ್ಕೊಂಡ್ರೆ ಮತ್ತೆ ಅದು ಕೆಟ್ಟ ಹೋಗುತ್ತೆ ಸರ್, ಅದು ಮತ್ತೆ ಪಾಲಿನೇಷನ್ ಚೇಂಜಸ್ ಆಗುತ್ತೆ ಸರ್. ಅದು ಜೇನುಹುಳುಗಳಾಗ್ಲಿ ಬೇರೆ ಯಾವುದೇ ಪತಂಗಗಳು ಬಂದು ಕುಂದ್ರ ಕೂಡಬಾರ್ದು. ಹಾಂ ಸರ್, ಬೇರೆ ಯಾವುದೋ ಫೋಟೋ ಬಂದು ಅದಕ್ಕೆ ಕುತ್ಕೊಂಡು ಬೇರೆ ಪರಾಗರೇಣು ಹಾಂ ಸರ್ ಬೇರೆ ಕೂಡಬಾರ್ದು ಅನ್ನೋ ಕಾರಣಕ್ಕೆ ಹಾಕ್ತದೆ. ಆಗ್ತದೆ. ಸೊ ನೀವು ತಂದಿರತಕ್ಕಂಥ ಪರಾಗರೇಣುವನ್ನು ಕೃತಕವಾಗಿ ಜನರ ಕೈಯಿಂದ ಮಾಡಿಸ್ತಾ ಮಾಡಿಸ್ತೀರಿ, ಆ ನಂತರದಲ್ಲಿ ಅವನು ಪ್ಯಾಕ್ ಮಾಡಿಬಿಡ್ತೀರಿ, ಅದು ನೀವು ಆಮೇಲೆ ಬೆಳೀತಾ ಹೋಗ್ತದೆ. ಹಾಂ, ಬೆಳೀತಾ ಹೋಗ್ತದೆ. ತಾನೇ 4-5 ದಿನ ಆದಮೇಲೆ ಪಾಕೆಟ್ ಹರಿದ್ಬಿಡ್ತದೆ ಸರ್, ಪೇಪರ್ ಆಗ್ತಿರ್ತಲ್ಲ ಸರ್, ಹರಿದೋಗ್ಬಿಡ್ತದೆ. ಈಚ್ ಬಂದ ಮೇಲೆ ಕಾಯಿ ಸರ್, ಕಾಯಿ ಈಚ ಬಂದ ಕಾಯಿ ಮೂಡ್ತಿದ್ದಾಗನೇ ಅದು ಹರಿದೋಗ್ಬಿಡ್ತದೆ. ಸರ್ ಎಷ್ಟು ದಿನ ಬೇಕು ಇದು ನಿಮಗೆ? ಕ್ರಾಸಿಂಗ್ ಮಾಡಬೇಕಾದ್ರೆ 8 ದಿನ. ಅಲ್ಲ, ಅದಾದ ಮೇಲೆ ಹಾಂ ಸರ್, ಕಾಯಿ ಹಣ್ಣಾಗಿ ಅದನ್ನು ಬೀಜ ತೆಗೆಯುವ ಪ್ರಕ್ರಿಯೆಗೆ ಎಷ್ಟು ದಿನ ಟೈಮ್? 45 ದಿನದಲ್ಲಿ ಬರ್ತದೆ. 45 ದಿನ. ಈಗ ನಿಮ್ಮ ಕಲ್ಲಂಗಡಿ ಹಣ್ಣಾಯ್ತು, ಎಲ್ಲ ಆಯ್ತು, ಅವಾಗ ನೀವು ಮುಂದೆ ಏನು ಕೆಲಸ ಇರ್ತದೆ ಸರ್? ಅದಾದ್ಮೇಲೆ ಕ್ರಾಸಿಂಗ್ ಮುಗಿದ ತಕ್ಷಣ ಸರ್ ಅದು ಕುಡಿ ಕಟ್ ಮಾಡ್ತೀವಿ ಸರ್, ಮುಂದೆ ಕುಡಿ ಕಟ್ ಮಾಡ್ಬಿಟ್ಟು ಹೊಳೆಸಿಟ್ಟು ಸರ್, ಗೊಬ್ಬರ ಬಿಡ್ಬೇಕು ಸರ್, ಅದಕ್ಕೆ ಮತ್ತೆ ಬೀಜ ಬೆಳೆ ಅಂತ ಗೊಬ್ಬರ ಬಿಡೋದು ಸರ್, ಔಷಧಿ ಸ್ಪ್ರೇ ಮಾಡೋದು ಸರ್, ರೋಗ ಬರಲಾರಂತ. ಈಗ ನೀವು ಕಲ್ಲಂಗಡಿ ಬೀಜದ ಉತ್ಪಾದನೆ ಮಾಡ್ತೀರಾ? ಅದ ಸರ್. 1 ಎಕರೆಯಲ್ಲಿ ಮಾಡ್ತೀರಾ? ಹಾಂ ಸರ್, 1 ಎಕರೆ 2 ಎಕರೆ ಸರ್. 1 ಎಕರೆಗೆಲ್ಲ ಎಷ್ಟು ಖರ್ಚು ಬರ್ತದೆ? 1 ಎಕರೆಗೆಲ್ಲ 30-35 ಸಾವಿರ ರೂಪಾಯಿ ಬರ್ತದೆ ಸರ್, ಟೋಟಲ್ ಆಗಿ ಎಲ್ಲ A to Z ಖರ್ಚು. ಎಷ್ಟು ಕೆಜಿ ಬೀಜ ಸಿಗ್ತದೆ ನಿಮಗೆ ಸರ್? ಅದು ಒಂದೊಂದು ಸರ್ ಹೆಚ್ಚಿನ ಬರ್ತದೆ ಸರ್, ಕಡಿಮೆ ಅಲ್ಲ, ಅಂದಾಜು ಎಷ್ಟು? ಅಂದಾಜು 30-35 ಕೆಜಿ ವರೆಗೂ ಬರ್ಬೋದು ಸರ್ ಬೀಜ ಸಿಗ್ತದೆ. ಏನು ರೇಟಿಗೆ ಇರ್ತದೆ ಸರ್? ಸರ್ 2000 ಆಗ್ತದೆ ಸರ್, ವೆರೈಟಿ ಪ್ರಕಾರ ಇರ್ತದೆ ಸರ್, ಜಾತಿ ಹೆಂಗ್ ಜಾತಿ ಹೆಂಗ್ ಇರ್ತದೆ ಸರ್, ಅದ್ರ ಮೇಲೆ ರೇಟ್ ಆದ್ರ. ಅಲ್ಲ, ಈಗ ನೀವು ಕಲ್ಲಂಗಡಿ ಬೆಳೆದ್ರಂದ್ರೆ ಒಂದೇ ಜಾತಿದು ಒಂದೇ ರೀತಿ ಇರ್ತದೆ? ಇಲ್ಲ ಸರ್, ನಾನು ಅದ್ರಾಗ ಬೇರೆ ಬೇರೆ ಇರ್ತದೆ. ಬೇರೆ ಏನಾಗ್ತದೆ ಬೇರೆ ಬೇರೆ ಅಂದ್ರೆ ಹೆಂಗೆ? ಅದು ಯಾವ ರೀತಿ ವಿಭಾಗ ಮಾಡ್ತೀವಿ ಸರ್? ಅದು ದೊಡ್ಡ ಬೀಜ ಅಂತ ಇರ್ತದೆ ಸರ್, ಸಣ್ಣ ಬೀಜ ಅಂತ ಇರ್ತದೆ ಸರ್, ಬೇಣೆ ಬೀಜ ಅಂತ ಇರ್ತದೆ ಸರ್. ಅವನ್ನೆಲ್ಲವನ್ನು ಬೇರೆ ಮಾಡ್ಕೊಡ್ತೀವಿ? ಇಲ್ಲ ಸರ್, ಒಂದು ಹೊಲದಲ್ಲಿ ಯಾವ್ದು ವೆರೈಟಿ ಹಾಕ್ತೀವಿ ಅಂದ್ರೆ ಅದು ವೆರೈಟಿಗೆ ಒಂದು ರೇಟ್ ಇರ್ತದೆ ಸರ್. ಒಂದು ರೇಟ್ 2000, 2200 ತನಕ ಇರ್ತದೆ ಸರ್. ಈಗ ನೀವು ಕಲ್ಲಂಗಡಿ ಬೀಜ ಮಾಡ್ತಿರಂದಾಗೆ ಒಂದೇ ವೆರೈಟಿ ತಾನೇ ಅದು? ಹಾ, ಒಂದೇ ವೆರೈಟಿ ಸರ್, ಒಲ್ಲಲ್ಲಿ ಹಾಕಿರೋದು ಒಂದೇ ವೆರೈಟಿ ಹಾಕಿ. ಮತ್ತೆ ಅದು ಒಂದೇ ಬೆಲೆ ಸಿಗ್ಬೇಕಲ್ಲ? ಒಂದೇ ಬೆಲೆ ಸಿಗ್ತದೆ ಸರ್. ಅದನ್ನೇ ನಾನು ಕೇಳ್ತಿರೋದು, ಒಂದೇ ಬೆಲೆ ಅಂದ್ರೆ ಏನ್ ಸಿಗ್ತದೆ, ಎಷ್ಟು ಸಿಗ್ತದೆ? 2000 ರೂಪಾಯಿ ಸಿಗ್ತದೆ ಸರ್ ಇದಕ್ಕೆ. ಒಂದು 35 ಕೆಜಿ ಆಯ್ತು ಬೀಜ ಇದಾಗ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಒಂದು 1 ಎಕರೆಗೆ ನೀವು ಒಂದು 60-70 ಸಾವಿರ ದುಡಿತೀರಿ? ಅಷ್ಟೇನಾ ಸರ್? ಅಷ್ಟೇ ಸರ್. ಈಗ 45 ದಿನದಲ್ಲಿ ಇಷ್ಟು ಸಿಕ್ಬಿಡ್ತದೆ ನಿಮಗೆ? 45 ದಿನ. 45 ದಿನದಲ್ಲಿ ಹಣ ಇಷ್ಟು ಸಿಗುತ್ತೆ ಅಂದ್ರೆ ನಿಮ್ಗೆ ಹಣ ಬರೋದು ತಡವಾಗಿರ್ಬೋದು, ಹಣ ಬರೋದು ತಡವಾಗಿರ್ಬೋದು, ಆದ್ರೆ ಇದೆಲ್ಲದು ಸಹಿತ ಒಂದೂವರೆ ತಿಂಗಳನ್ನ ಟೋಟಲ್ ಆಗಿ ಮೂರ್ ತಿಂಗಳು ಬೇಕು. 3 ತಿಂಗಳು ಬೇಕು ಸರ್. ಇದೆಲ್ಲ ಬೀಜ ಸೋಯಿಂಗ್ ಆದಲ್ಲಿಂದ ಸರ್, ಬೀಜ ಉರಿಸಿದಲ್ಲಿಂದ ಹಿಡಿದು ಸರ್ ಹಾರ್ವೆಸ್ಟಿಂಗ್ ಅದು ಹರಿಲಿವರೆಗೆ ಸರ್ 3 ತಿಂಗಳು ಬೇಕು ಸರ್. 3 ತಿಂಗಳಲ್ಲಿ ಬೇಕದು? ಹಾ ಸರ್. ಸೊ 3 ತಿಂಗಳಲ್ಲಿ ಸುಮಾರು ಇಷ್ಟು ದುಡಿತೀರಿ, ಒಂದು 30-35 ಸಾವಿರ ರೂಪಾಯಿ ಖರ್ಚಾಗ್ತದೆ, ಒಂದು 30-35 ಸಾವಿರ ಉಳಿತದೆ ಅಷ್ಟೇ ಸರ್. ಆಳು ಕಾಳು ಎಲ್ಲ ಕೊಟ್ಟು ಇಷ್ಟು ಉಳಿತದೆ? ಮತ್ತೆ ಇದು ಮುಗಿತಿದ್ದಂಗೆ ಬೇರೆ ಬೇರೆ ಪೀಕ್ ಆಗ್ತದೆ ಸರ್. ಓಹೋ. ಮೆಣಸಿನಕಾಯಿ ಪ್ರೋಸೆಸ್ ಹೇಗೆ? ಮೆಣಸಿನಕಾಯಿ ಸರ್ ಪ್ರೋಸೆಸ್ ಅದು ಈ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ಸರ್, ಕಲ್ಲಂಗಡಿ ಆದ ನಂತರ ನಾವೇ ಕೊಟ್ಟಿದ್ದೆ. ಈಗ ಕೊಟ್ಟಿದ್ದಾರೆ, ಈಗ ನೀವು ಒಪ್ಪಂದ ಆಗಿದೆಯಾ? ಹಾಂ ಸರ್. ಅದೆಲ್ಲ ಎಷ್ಟು ದಿನ ಹಿಡಿತದೆ ಅದೆಲ್ಲ? ಅದು ಸರ್ ಕ್ರಾಸಿಂಗ್ 25-30 ದಿನ ಮಾಡ್ಬೇಕು ಸರ್. ಅದು 30 ದಿನವರೆಗೂ ಕ್ರಾಸಿಂಗ್ ಆಗ್ತದೆ ಸರ್. ನಿಮಗೆ ಅದು ಕಟಾವಿಗೆ ಬರೋದು? ಅದು ಕಟಾವಿಗೆ ಬರೋದು ಸರ್ ಮುಗಿದ ಮೇಲೆ ಒಂದು 1.5 ತಿಂಗಳೇ ಗಂಡನರ್ಕ ಅಂತ ಬರೋದು ಸರ್. ಆಮೇಲೆ ಈ ಬೀಜದ ಆಯ್ಕೆಯಲ್ಲಿ ಏನೇನು ಗಮನಿಸ್ತೀರಿ ನೀವು ಅಂತ? ಈಗ ಸಾಮಾನ್ಯವಾಗಿ ಬೀಜಗಳು ಕೆಲವು ಟೊಳ್ಳಾಗಿರ್ಬೋದು, ಕೆಲವು ಕ್ವಾಲಿಟಿ ಸರಿ ಇಲ್ಲದೆ ಇರ್ಬೋದು, ಇನ್ನೇನೋ ಆಗಿರ್ಬೋದು, ಅವನ್ನೆಲ್ಲ ನೋಡೋದಕ್ಕೆ ಏನ್ ಮಾಡ್ತೀರಾ ನೀವೆಲ್ಲ? ಅವಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡ್ಕೋಬೇಕು ಸರ್ ನೋಡ್ಕೊಂಡು. ಅಲ್ಲಲ್ಲ, ಬೀಜ ಆಯ್ಕೆ ಮಾಡಿ ಅವರು ಒಳ್ಳೆ ಗುಣಮಟ್ಟದ ಬೀಜ ಮಾತ್ರ ತಗೊಳ್ತಾರೆ. ಹೌದು ಸರ್. ಅದನ್ನ ಆರಿಸೋ ಕೆಲಸ ಎಲ್ಲ ಮಾಡ್ಬೇಕಲ್ವ? ಆರಿಸೋ ಕೆಲಸ ಮಾಡ್ಬೇಕು ಸರ್. ಅದು ಹೇಗೆ, ನಿಮ್ಮ ಕುಟುಂಬದವ್ರು ಅಷ್ಟೇ ಮಾಡ್ತಿರೋ ಅಥವಾ ಆಳುಗಳಿಗೆ ಕೊಡ್ತಿರೋ? ಜಾಸ್ತಿ ಇತ್ತಂದ್ರೆ ಲೇಬರ್ಗಳನ್ನ ಹಚ್ಕೊಂಡು ಮಾಡ್ತೀವಿ ಸರ್, ಆಳ ಹಚ್ಚ ಕೆಲಸ ಮಾಡೋದು ಸರ್. ಅದಕ್ಕೆಲ್ಲದು ಖರ್ಚಾಗ್ತದೆ? ಖರ್ಚಾಗ್ತದೆ ಸರ್. ಸರಿ, ಈಗ ಸುರೇಶ್, ನೀವು PUC ಡಿಸ್ಕಂಟಿನ್ಯೂ ಆಗಿದೆ, ವಿದ್ಯಾವಂತರು, ಕೃಷಿಯಲ್ಲಿ ನಿಮಗೆ ಖುಷಿ ಅನಿಸ್ತಾ ಇದೆ? ಖುಷಿ ಅನಿಸ್ತದೆ ಸರ್. ಖುಷಿ ಇದೆ ಅನಿಸ್ತದೆ, ನನ್ನ ಕುಟುಂಬ ನಾನು ಚೆನ್ನಾಗಿ ನೋಡ್ಕೊಳ್ಬಲ್ಲೆ, ಲಾಭದಾಯಕವಾಗಿರ್ತಕ್ಕಂಥ ಒಂದು ಹುದ್ದೆಯಲ್ಲಿ ಇದ್ದೀನಿ ಅಂತ ಅನಿಸ್ತಿದೆಯಾ ನಿಮಗೆ? ಅನಿಸ್ತಿದೆ ಸರ್, ಅನಿಸ್ತಿದೆ. ಸಾಲ ಸೋಲ ಇಲ್ಲದೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸಿದೆಯಾ? ಸಾಧ್ಯ ಆಯ್ತು ಸರ್. ಈಗ ಹೇಗಿದೆ ನಿಮ್ಗೆ ಹಣಕಾಸಿನ ವ್ಯವಸ್ಥೆ? ಇನ್ನು ರೈತರು ಸಾಲದ ಬಾಧೆಯಲ್ಲಿ ಇದ್ದೀರಾ ಹೇಗೆ ಅಂತ? ಸ್ವಲ್ಪ ಸಾಲ ಇದೆ ಸರ್. ಹ್ಮ್ ಹ್ಮ್ ಸರ್. ಏನಾರ ಕೆಲಸ ಕಾರ್ಯಗಳಿಗೆ ಮತ್ತೆ ದುಡ್ಡು ಖರ್ಚು ಮಾಡಿರ್ತೇನೆ ಸರ್, ಹಂಗೆ ಸಾಲ ಆಗ್ತಿರ್ತದೆ ಸರ್, ಒಂದು ಲಾಭ ಆಗ್ತಿರ್ತದೆ. ಇದಲ್ಲದೆ ಬೇರೆ ಏನೇನು ಬೆಳಿತೀರಿ ಸುರೇಶ್ ನೀವು? ಇದೆಲ್ಲ ಬೇರೆ ಇದು ಸೀಡ್ಸ್ ಓಕೆ, ಓಕೆ ಸರ್. ಒಂದು ಮೂರು ಬೆಳೆಗಳ ಸೀಡ್ಸನ್ನು ಮಾಡ್ತಾ ಇರ್ತೀರಿ, ಹಾಂ ಸರ್. ನಿಮಗೆ ಕಂಪ್ನಿಗೆ ಒಂದು ಒಪ್ಪಂದ ಆಗಿರ್ತದೆ, ಹಾಂ ಸರ್. ಬಂದ ಮೇಲೆ ಅದನ್ನೆಲ್ಲ ಕೊಡ್ತೀರಿ, ಹಾಂ ಸರ್. ಅದ್ರ ಬರೋ ಲಾಭ ಬರ್ತಾ ಇರ್ತದೆ. ಮನೆಗೆ ಊಟಕ್ಕೆ ಬೇಕಾಗುವಂಥ ಬೆಳೆಗಳೆಲ್ಲ ಬೇಕಲ್ವಾ, ಏನೇನು ಬೆಳಿತೀರಿ ಸರ್? ಅದ ಮೆಕ್ಕೆಜೋಳ ಕಡಲೆ ಅಷ್ಟೇ ಆಗ್ತದೆ ಸರ್. ಮೆಕ್ಕೆಜೋಳ ಅದು ವ್ಯಾಪಾರಿ ಬೆಳೆ, ಹಾಂ ಸರ್. ಆದರೆ ನಿಮಗೆ ಮನೆಗೆ ಬೇಕಾಗುವಂಥ ಧಾನ್ಯಗಳು ಏನು? ಕಡಿಮೆ ಆಗ್ತೀವಿ ಸರ್, ಆಗ್ತೀವಿ ಸರ್. ಕಡಿಮೆ ಏನೇನು ಹಾಕ್ತೀರಿ? ಉಳಿಕೆದೆಲ್ಲ ಖರೀದಿ ಮಾಡ್ತೀವಿ ಸರ್. ಎಲ್ಲ ಖರೀದಿ ಮಾಡ್ತೀರಿ? ಖರೀದಿ ಮಾಡ್ತೀವಿ ಸರ್. ಸೊ ಜೋಳ ಬೆಳೆಯಲ್ಲ ನೀವು? ಜೋಳ ಬೆಳೆಯಲ್ಲ. ಜೋಳ ಖರೀದಿ ಮಾಡ್ತೀರಿ? ಹಾಂ. ತರಕಾರಿ ಬೆಳೆಯಲ್ಲ? ಇಲ್ಲ ಸರ್. ಅದೇನು ಬೆಳೆಯಲ್ಲ? ತರಕಾರಿ ನೀವು ಖರೀದಿ? ತರಕಾರಿ ಬೆಳಿತೀವಿ ಇಲ್ಲ ಸರ್, ಹಂಗೆ ಹಿಂಗೆ ಕೊಡಿ ಸರ್. ಸೊ ಮೆಕ್ಕೆಜೋಳ ಅಲ್ಲಿ ಸಹಿತ ವಾಣಿಜ್ಯ ಬೆಳೆಯನ್ನೇ ಬೆಳಿತೀರಿ? ಬೆಳಿತೀವಿ ಸರ್. ಶೇಂಗಾ ಕಮರ್ಷಿಯಲ್ ಕ್ರಾಪು ಅದನ್ನು ಬೆಳಿತೀರಿ, ನಿಮ್ಗೆ ತಕ್ಕ ಮಟ್ಟಿಗೆ ಏನು ಬೇಕೋ ಅದನ್ನ ಉಳಿಸ್ಕೊಳ್ಬೋದು. ಶೇಂಗಾ ಎಷ್ಟು ಇಳುವರಿ ಬರ್ತದೆ ನಿಮ್ಮ ಭೂಮಿಯಲ್ಲೆಲ್ಲ? ಎಕರೆಗೆಲ್ಲ ಸರ್ 20 25 ಯಾವ ತಳಿ ಇದು ಬೆಳೆಯೋದು ಇಲ್ಲಿ ಸರ್? ಜವಾರಿ ತಳಿ ಸರ್. ಜವಾರಿ. ಈಗ ನೀವು ಬೆಳೀತಾ ಇರತಕ್ಕಂಥ ಯುವಕರು, ಕೃಷಿ ಬಗ್ಗೆ ಆಸಕ್ತಿ, ನಾನು ಇನ್ನೂ ಏನೋ ಕಲಿಬೇಕು, ಇನ್ನೆಲ್ಲೋ ತರಬೇತಿ ಸಿಗ್ತದೇನೋ, ಅಥವಾ ನಮಗಾಗಿನೇ ಯಾವುದಾದ್ರೂ ಸರ್ಕಾರದಲ್ಲಿ ಇಲಾಖೆಗಳಿದಾವ, ಈ ಥರದ ಹುಡುಕಾಟ ಇದೆಯಾ ನಿಮಗೆ? ಇದೆ ಸರ್. ಎಲ್ಲೆಲ್ಲಿ ಹೋಗ್ತೀರಿ? ಇಲ್ಲ ಸರ್, ಒಂದು ಸರ ಧಾರವಾಡಕ್ಕೆ ಹೋಗಿದ್ವಿ ಸರ್. ಎಲ್ಲಿ ಹೋಗಿದ್ರಿ? ಯಾವಾಗ? ಈ ಒಂದು 4-5 ವರ್ಷದಿಂದ. 4-5 ವರ್ಷದಿಂದ? ಹಾಂ ಸರ್. ಅದಾದ್ಮೇಲೆ ಮತ್ತೆ ಎಲ್ಲಾದರೂ ಹೋಗ್ತಾ ಇದ್ರೆ ನೀವು? ಇಲ್ಲ ಸರ್. ಈಗ ನೋಡಿ, ನಿಮಗೆ ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನಲ್ಲಿ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರಗಳಿದ್ದಾವೆ, ಗಂಗಾವತಿಗೆ ಹೋದರೆ ಕೃಷಿ ಮಹಾವಿದ್ಯಾಲಯ ಇದೆ, ರೈತ ಸಂಪರ್ಕ ಇರ್ತವೆ, ತೋಟಗಾರಿಕೆ ಇಲಾಖೆ ಇರ್ತದೆ. ಅಲ್ಲೆಲ್ಲ ಏನಾದರೂ ನಿಮಗೆ ಫೀಡ್ಬ್ಯಾಕ್ ಸಿಗ್ತಾ ಇದೆಯಾ? ನೀವು ಹೋಗಿ ಏನಾದರೂ ತಿಳ್ಕೊಳ್ಳುವಂಥ ಕೆಲಸ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಹೋಗಿಲ್ಲ ಸರ್, ಹೋಗ್ಬೇಕು ಸರ್. ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಬರ್ತಾ ಇದೆ. ಹೌದು ಸರ್. ನೀವು ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? ಯೋಚನೆ ಮಾಡಿಲ್ಲ ಸರ್. ಒಳ್ಳೆಯದು ಸುರೇಶ್, ನಮ್ಮ ಇವತ್ತಿನ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿದಿರಿ, ತಮ್ಮ ಕೃಷಿಯ ಅದರಲ್ಲೂ ವಿಶೇಷವಾಗಿ ಬೀಜೋತ್ಪಾದನೆಯಲ್ಲಿ ತೊಡ್ಕೊಂಡಿದ್ದೀರಿ, ಅದು ಒಂದು ಲಾಭದಾಯಕ ಅಂತ ಅನಿಸಿದೆ ಅನ್ನುವಂಥ ಮಾತನ್ನು ಹೇಳಿದಿರಿ. ಮತ್ತು ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ನೀವು ಇಂದು ಇನ್ನಷ್ಟು ಕೃಷಿಯಲ್ಲಿ ಸುಧಾರಣೆ ತಗೊಂಡು ಬರಬೇಕು, ಜೊತೆಗೆ ಭೂಮಿಯ ಸತ್ವವನ್ನು ಉಳಿಸ್ಕೊಳ್ಬೇಕು ಮುಂದಿನ ಪೀಳಿಗೆಗೆ. ಮುಂದೆ ನಮ್ಮ ನಂತರದಲ್ಲೂ ಸಹಿತ ಭೂಮಿ ಚೆನ್ನಾಗಿರಬೇಕು ಅನ್ನೋದಾದರೆ ಆದಷ್ಟು ಸಾವಯವ ಕೃಷಿಗೆ ಅಥವಾ ಸಾವಯವ ಪದಾರ್ಥಗಳ ಬಳಕೆಯ ಪ್ರಮಾಣವಾದರೂ ಸ್ವಲ್ಪ ನಾವು ಹೆಚ್ಚಳ ಮಾಡ್ಕೊಳ್ಬೇಕು, ಆಗ ಮಾತ್ರ ಭೂಮಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಒಳ್ಳೆಯದು. ಇದರ ಈ ನಿಟ್ಟಿನಲ್ಲಿ ನೀವು ತೊಡಿಕೊಳ್ತೀರಂತಕ್ಕಂಥ ಭಾವನೆಯೊಂದಿಗೆ ನಮ್ಮ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕೇಳುಗಲೆ ರೈತ ಬಾಂಧವರೇ, ತಾವೆಲ್ಲ ಸಂದರ್ಶನದಲ್ಲಿ ಏನು ಕೇಳಿದ್ರಲ್ಲ, ಬೀಜೋತ್ಪಾದನೆ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಶ್ರೀ ಸುರೇಶ್ ಅವರೊಡನೆಯ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಗಳನ್ನು. ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೆ ಕೃಷಿಕರು ನಾನಾ ರೀತಿಯ ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರದ ಹೆಚ್ಚಿನ ಬಳಕೆಯಿಂದ ಅಧಿಕ ಇಳುವರಿ ಪಡೆಯಬಹುದಾದರೂ ಇದರಿಂದ ಮಣ್ಣಿನ ಸಾರಾಂಶ ಹಾಳಾಗುತ್ತೆ ಅಂತ ತಿಳಿದು ಬಹಳಷ್ಟು ಜನ ರೈತರು ಸಾವಯವ ಗೊಬ್ಬರಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಸಾವಯವ ಗೊಬ್ಬರಗಳಾದಂಥ ಕೊಟ್ಟಿಗೆ ಗೊಬ್ಬರ, ಕುರಿ ಅಥವಾ ಆಡಿನ ಗೊಬ್ಬರ, ಹಂದಿ ಗೊಬ್ಬರ, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆಯ ಗೊಬ್ಬರ ಮುಂತಾದವುಗಳನ್ನು ಬಳಸಿ ಜಮೀನಿನ ಪೋಷಕಾಂಶಗಳನ್ನು ಹೆಚ್ಚಿಸಬಹುದು. ನಮ್ಮ ದೇಶದಲ್ಲಿ ಕೋಳಿ ಉದ್ದಿಮೆ ಇತರೆ ಎಲ್ಲ ಕೃಷಿ ಉಪಕಸುಬುಗಳಿಗಿಂತ ಉತ್ತಮ ಲಾಭವನ್ನು ನೀಡ್ತಾ ಇದೆ. ಕೋಳಿಗಳಲ್ಲಿ ಜೀರ್ಣಾಂಗ ಮತ್ತು ಮೂತ್ರಜನಕಾಂಗ ಒಂದೆಡೆ ಸೇರಿರೋದರಿಂದ ಮಲ ಮತ್ತು ಮೂತ್ರ ಬೆರೆತು ಇತರೆ ಪ್ರಾಣಿಗಿಂತ ಉತ್ತಮ ಗೊಬ್ಬರ ಕೋಳಿಗಳಿಂದ ದೊರೆಯುತ್ತೆ. ಕೋಳಿ ಗೊಬ್ಬರ ಇತರೆ ಪ್ರಾಣಿಗಳ ಗೊಬ್ಬರಕ್ಕಿಂತ ಹೆಚ್ಚಿನ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಅಲ್ಲದೇ ಕಬ್ಬಿಣ, ಮ್ಯಾಂಗನೀಸ್, ಮೆಗ್ನೀಸಿಯಂ, ಕಾಪರ್, ಕೋಬಾಲ್ಟ್, ಮಾಲಿಬ್ಡಿನಮ್ ಮುಂತಾದ ಖನಿಜಗಳನ್ನು ಹೊಂದಿರುತ್ತೆ. ಕೋಳಿ ಹಿಕ್ಕೆ ಗೊಬ್ಬರವನ್ನು ನಾವು ಯಾವ ರೀತಿ ಶೇಖರಣೆ ಮಾಡಿ ಇಡ್ತೇವೆ ಅನ್ನೋದರ ಮೇಲೆ ಮೌಲ್ಯವನ್ನು ಕೂಡ ನಿರ್ಧರಿಸ್ಬೋದು, ಮತ್ತು ಅದನ್ನು ಹೆಚ್ಚು ಕೂಡ ಮಾಡಬಹುದು. ನೇರವಾದ ಬಿಸಿಲಿನಲ್ಲಿ ಶೇಖರಿಸಿದರೆ ಗೊಬ್ಬರದ ಮೌಲ್ಯ ಕಡಿಮೆ ಆಗುತ್ತೆ. ಗುಂಡಿಗಳಲ್ಲಿ ಶೇಖರಿಸಿಡೋದರಿಂದ ಮೌಲ್ಯವನ್ನು ವೃದ್ಧಿಪಡಿಸ್ಬೋದು. ಸೂಪರ್ ಫಾಸ್ಫೇಟ್ ಮತ್ತು ಸುಣ್ಣದ ಅಂಶವನ್ನು ಗೊಬ್ಬರದ ಜೊತೆಗೆ ಬೆರೆಸಿದರೆ ಹಿಕ್ಕೆ ಗೊಬ್ಬರದ ಮೌಲ್ಯವನ್ನು ಹೆಚ್ಚಿಸಬಹುದು. ಕೋಳಿ ಹಿಕ್ಕೆ ಗೊಬ್ಬರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ, ಸೋಡಿಯಂ ಮತ್ತು ಮೆಗ್ನೀಷಿಯಂ ಇದ್ದು ಇದು ಭೂಮಿಯಲ್ಲಿ ನೀರು ಹಿಡಿದಿಡುವಂಥ ಶಕ್ತಿಯನ್ನು ಮತ್ತು ಭೂಮಿಯ ರಂಧ್ರಗಳನ್ನು ಹೆಚ್ಚು ಮಾಡುತ್ತೆ. ಕೋಳಿ ಹಿಕ್ಕೆ ಸಾವಯವ ಪದಾರ್ಥವಾಗಿದ್ದು ಮಣ್ಣಿನ ಸವಕಳಿಯನ್ನು ತಡೆಯುತ್ತೆ. ಕೋಳಿ ಹಿಕ್ಕೆ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಶೇಖರಿಸಿಟ್ಟಂಥ 1 ಟನ್ ದಪ್ಪಸತ್ಯ ಗೊಬ್ಬರ ಸುಮಾರು 160 ಕಿಲೋಗ್ರಾಂ ಅಮೋನಿಯಂ ಸಲ್ಫೇಟ್, 150 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್, 50 ಕಿಲೋಗ್ರಾಂ ಪೊಟ್ಯಾಷಿಯಂ ಸಲ್ಫೇಟ್, 30 ಕಿಲೋಗ್ರಾಂ ಸುಣ್ಣ, 7 ಕಿಲೋಗ್ರಾಂ ಮೆಗ್ನೀಷಿಯಂ ಮತ್ತು 7 ಕಿಲೋಗ್ರಾಂನಷ್ಟು ಸೋಡಿಯಂಗೆ ಸಮ ಅಂತ ಹೇಳಿ ಕಂಡುಬಂದಿದೆ. ಹೊಲದಲ್ಲಿ ಕೋಳಿ ಗೊಬ್ಬರವನ್ನು ಬಳಸಿದಾಗ ಮೊದಲನೇ ವರ್ಷದಲ್ಲಿ ಸುಮಾರು 1/4 ಭಾಗದಷ್ಟು ಉಪಯೋಗವಾಗಿ ಉಳಿದುದನ್ನು ಮುಂದಿನ ವರ್ಷ ಭೂಮಿ ಮತ್ತು ಬೆಳೆಗಳು ಬಳಸಿಕೊಳ್ತವೆ. 4,000 ಕಿಲೋಗ್ರಾಂನಷ್ಟು ದಪ್ಪ ಸತ್ತೆಯ ಕೋಳಿ ಗೊಬ್ಬರಕ್ಕೆ, ಅಂದರೆ ನೆಲದ ಮೇಲೆ ಸಾಕಾಣಿಕೆ ಮಾಡಿದಂಥ ಕೋಳಿ ಗೊಬ್ಬರಕ್ಕೆ 300 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟ್ ಬೆರೆಸಿದಾಗ 4 ಕಿಲೋಗ್ರಾಂ ಸಾರಜನಕ, 10 ಕಿಲೋಗ್ರಾಂ ರಂಜಕ ಮತ್ತು 2 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಹೊಂದಿದಂಥ ಗೊಬ್ಬರವಾಗುತ್ತೆ. 4,000 ಕಿಲೋಗ್ರಾಂ ದಪ್ಪ ಸತ್ತೆಯ ಕೋಳಿ ಗೊಬ್ಬರಕ್ಕೆ 20 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 110 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್ ಸೇರಿಸಿದಾಗ 4 ಕಿಲೋಗ್ರಾಂ ಸಾರಜನಕ, 10 ಕಿಲೋಗ್ರಾಂನಷ್ಟು ರಂಜಕ ಮತ್ತು 10 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಹೊಂದಿದಂಥ ಗೊಬ್ಬರವಾಗುತ್ತೆ. ಕೋಳಿ ಗೊಬ್ಬರವನ್ನು ಎಲ್ಲ ಬೆಳೆಗಳಿಗೂ ಉಪಯೋಗಿಸಬಹುದು. ಕೋಳಿ ಗೊಬ್ಬರ ಹಾಕಿದರೆ ಗಿಡಗಳು ಸುಟ್ಟು ಹೋಗ್ತವೆ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಬಿಟ್ಟು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ವಿವಿಧ ಬೆಳೆಗಳಿಗೆ ಕೋಳಿ ಗೊಬ್ಬರವನ್ನು ರೈತರು ಬಳಸಬಹುದು. ಇದುವರೆಗೆ ಮಣ್ಣಿನ ಸಾರ ಉಳಿಸಿಕೊಳ್ಳಲು ಸಾವಯವ ಗೊಬ್ಬರಗಳ ಬಳಕೆ ಈ ಕುರಿತು ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ ಗಿರೀಶ್ ವಿ ಪಾಟೀಲ್ ಅವರಿಂದ. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು, ಕಸವು ಕಟ್ಟಿ ಚರಂಡಿ ನೀರು ಮಲೆಯಲೇಬೇಕು, ಸೊಳ್ಳೆ ಬೆಳೆಯಲೇಬೇಕು, ನಾತ ಹರಡಲೇಬೇಕು. ಡೆಂಗ್ಯು ಬಂದಾಯಿತು, ಹೊಲಸು ನಾರ ತೊಡಗಿತು, ಪೌರ ಕಾರ್ಮಿಕರ ಚಿಂತೆ ಜಾಸ್ತಿಯಾಯಿತು. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ಮರೆಯದಿರಿ ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ. ರೈತ ಬಾಂಧವರೇ, ಈಗ ತಮಗಾಗಿ ಕೆಲವು ಚಿತ್ರಗೀತೆಗಳನ್ನು ಕೇಳಿಸ್ತೇವೆ ತಮ್ಮ ಮನರಂಜನೆಗಾಗಿ. ಸಿ ಅಶ್ವಥ್ ಅವರು ಹಾಡಿರುವ ಈ ಗೀತೆಗೆ ಕುವೆಂಪು ಅವರ ರಚನೆ ಇದೆ, ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ್ದಾರೆ. ಚಿತ್ರ ಕಾಮನಬಿಲ್ಲು. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿದ್ದುಳುವುದನವ ಬಿಡುವುದೇ ಇಲ್ಲ, ಬಿದ್ದುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ,

ಧನಿ ಸರಿ ಗಮ ಗರಿ ಸರಿ ಸರಿ ದ ಮ ಪ ದ ನಿ ಸರಿ ಗರಿ ಸರಿ ಸರಿ ಸರಿ ದ ಮ ಪ ದ ನಿ ಸರಿ ಸ ಸರಿ ಸ ಸರಿ ಸರಿ ದ ಮ ಪ ದ ನಿ ಸರಿ ಸರಿ ದ ಪ ಸರಿ ದ ಪ ಮ ಗರಿ ಸ ಸರಿ ಗಮ ಪ ದ ನಿ ಸ ಸ ಧನಿ ಸರಿ ಗಮ ಪ ಮ ಗ ಮ ಗರಿ ಸರಿ ಧನಿ ಧನಿ ಸರಿ ಗಮ ಗರಿ ಸರಿ ಸರಿ ದ ಪ ಮ ಪ ದ ನಿ ಸರಿ ಗರಿ ಸರಿ ಸರಿ ಸರಿ ದ ಪ ಮ ಪ ದ ನಿ ಸರಿ ಸ ಸರಿ ಸ ಸರಿ ಸರಿ ದ ಪ ಮ ಪ ದ ನಿ ಸರಿ ಸರಿ ದ ಪ ಸರಿ ದ ಪ ಮ ಗರಿ ಸ ಸರಿ ಗಮ ಪ ದ ನಿ ಸ ಸ ಸರಿ ಗಮ ಪ ದ ನಿ ಸ ಸ ಮಣ್ಣಿಂದ ಕಾಯ ಮಣ್ಣಿಂದ ಹಾಗೂ ಸಂಗಡಿಗರುಗಳ ಧ್ವನಿಯಲ್ಲಿರುವ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ನಮ್ಮ ರೈತ ಬಾಂಧವರು ಕೃಷಿ ಚಟುವಟಿಕೆಯಲ್ಲಿ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಗಣೇಶನ ಹಬ್ಬನೆಲ್ಲ ಜೋರಾಗಿ ಆಚರಿಸಿರ್ತಾರೆ. ಹಾಗಾಗಿ ಅವರಿಗಾಗಿ ಒಂದು ಗಣಪತಿಯ ಶ್ಲೋಕ ಗಾನಯೋಗಿ ಪಂಚಾಕ್ಷರಿ ಗವಾಯ ಚಿತ್ರಗಳಿಂದ ಆಯ್ದದ್ದು. ಮಹಾಗಣಪತಿ ಮನಸ ಮಹಾಗಣಪತಿ ಮನಸ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ. ಇನ್ನು ಹೊತ್ತಾಯಿತು ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ. ನಾಳಿನ ಗ್ರಾಮಾಂತರಂಗದಲ್ಲಿ ತಮ್ಮನ್ನು ಭೇಟಿಯಾಗ್ತವೆ. ಅದುವರೆಗೆ ತಮಗೆಲ್ಲ ಶರಣು ಶರಣಾರ್ಥಿಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಹೊಸಪೇಟೆ. ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಸಂದರ್ಭದಲ್ಲಿ ಎಪಿಡಿ ಸಂಸ್ಥೆಯ ಸಂಯೋಜಕರಾದ ನಿಂಗಪ್ಪ ಕೆ ದೊಡ್ಡಮನಿ ಹಾಗೂ ಬೆನ್ನುಹುರಿ ಅಪಘಾತದಿಂದ ಪುನಶ್ಚೇತನಗೊಂಡ ವೀರೇಶ್ ಅವರೊಡನೆ ಸಂದರ್ಶನ ಇದೆ. ನಾಳೆ ರಾತ್ರಿ 8 ಗಂಟೆಗೆ ತಪ್ಪದೇ ಕೇಳ್ತಿರಲ್ಲ. ಆಪ್ ಜರೂರ್ ಸುನಿಯೇ ಆಜ್ ರಾತ್ 7:45 ಅಂದರೆ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಸುಧಾ. ಅರೆ ಕಹಾ. ಹಾಗೆಯೇ ಈ ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪದ್ಮವಿಭೂಷಣ ವಿಜೇತರು ಹಾಗೆಯೇ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರಾದ ಅನಂತನಾಗ್ ಅವರ ಅಭಿನಯಿಸಿದ ಕನ್ನಡ ಸುಮಧುರ ಚಿತ್ರಗೀತೆಗಳು ತಮಗಾಗಿ. ಇಂದು ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಅಭಿನಯದ ಚಿತ್ರಗೀತೆಗಳು. ಆಕಾಶವಾಣಿ ಹೊಸಪೇಟೆ ಪ್ರಕಟಣೆಗಳು. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಗಾನ ಯಾನ, ಗೀತೆಯ ಹುಡುಕಾಟ, ಮೋಜಿನ ಆಟ, ಎಲ್ಲರ ಮನೆ ಮನ ತಣಿಸುವ ಮಂದಾರದ ಆಟ ಗೀತ ಮಂದಾರ. ಪ್ರತಿ ತಿಂಗಳ 4